भविष्य सुरक्षित, महंगाई की चिंता से दूर। यूनिफाइड पेंशन स्कीम का ये है नूर। गारंटीड पेंशन, हर माह सुकून। UPS से जुड़े रिटायरमेंट को खुशहाल बनाओ। वर्तमान केंद्रीय सरकारी कर्मचारियों 30 सितंबर 2025 तक UPS चुने। अब वन टाइम स्विच की सुविधा UPS से NPS में 59 वर्ष की आयु तक उपलब्ध है। आज ही UPS में स्विच करें। 30 सितंबर 2025 आखिरी तारीख है। NPSCRA.NSDL.co.in पर जाकर ऑनलाइन माइग्रेशन करें या फॉर्म डाउनलोड कर अपने DDO को जमा करें। ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ರೈತ ಬಾಂಧವರೇ, ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಕೇಳಿದ್ದೆಲ್ಲ ನ್ಯಾನೋ ಗೊಬ್ಬರವಲ್ಲ. ಇಫ್ಕೋ ನ್ಯಾನೋ ಯೂರಿಯಾದಲ್ಲಿ 20% ಸಾರಜನಕ ಮತ್ತು ನ್ಯಾನೋ ಡಿಎಪಿಯಲ್ಲಿ 8% ಸಾರಜನಕದ ಜೊತೆ 16% ರಂಜಕವಿದೆ. ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ ಸಿಕ್ಬಿದ್ರು. ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ. ಜಾಣರಾಗಿರಿ, ಜಾಗರೂಕರಾಗಿರಿ. ಪ್ರತಿ ಶನಿವಾರ ಬೆಳಿಗ್ಗೆ 7:15 ರಾಜ್ಯವ್ಯಾಪಿ ಜಾಲದಲ್ಲಿ ಮನೆ ಮನೆಯ ಹಣತೆ, ಡಾಕ್ಟರ್ BR ಅಂಬೇಡ್ಕರ್ ಅವರ ಚಿಂತನೆಗಳನ್ನಾಧರಿಸಿದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ, ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ BR ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಸಮಾಜ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಬೆಳ್ಳಿ ಬೆಟ್ಟಗಳ ಮೇಲೆ ಓಡಾಡಿದವೋ ಚಂದ್ರಮನೆ, ಕಾಡದ ಕತ್ತಲ ಗವಿಗೆ ಕಣ್ಣಾದೆ ಎಲ್ಲೋ ನೀನು. ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 7:15 ರಾಜ್ಯವ್ಯಾಪಿ ಜಾಲದಲ್ಲಿ ಮನೆ ಮನೆಯ ಹಣತೆ. ಮಗಳ ಮದುವೆಗೆ ಅಭಿನಂದನೆಗಳು ಚಿಕ್ಕಪ್ಪ. ಬಾರಪ್ಪ, ಒಂದ್ ಮಾತು ಹೇಳಿ ಚಿಕ್ಕಪ್ಪ. ಇಷ್ಟ ಚಂದದ ಮನೆ ಕಟ್ಟಿಸಿದ್ರಿ, ಮಗನನ್ನ ಓದಿಗಾಗಿ ವಿದೇಶ ಕಳಿಸಿದ್ರಿ, ಮತ್ತೆ ಮಗಳ ಅದ್ದೂರಿ ಮದುವೆ ಬಗ್ಗೆ ಊರೆಲ್ಲ ಹೇಳ್ತಿದೆ. ನಿಮ್ಗೆ ಆಗಾಗ ಎಲ್ಲಿಂದ ಲಾಟ್ರಿ ಬರುತ್ತೆ ಚಿಕ್ಕಪ್ಪ? ನೋಡಪ್ಪ, RPL ಯ ಗ್ರಾಮ ಸಂತೋಷ್ ಪಾಲಿಸಿನ ಲಾಟ್ರಿ ಅಂತಾನೆ ತಿಳ್ಕೋ. ಸರಿಯಾದ ಸಮಯದಲ್ಲಿ 3 ಪಾಲಿಸಿ ತಗೊಂಡೆ, ಮತ್ತೆ ನನಗೆ ಬೇಕಾದ ಹಾಗೆ ಮೆಚುರಿಟಿ ಅವಧಿ ನಿರ್ಧಾರ ಮಾಡಿದೆ. ಅಗತ್ಯ ಬಿದ್ದಾಗ ಹಣಕ್ಕಾಗಿ ಅಲ್ಲಿ ಓಡೋ ಹಾಗೆ ಆಗಬಾರ್ದು ಅಂತ. RPL ಯ ಗ್ರಾಮ ಸಂತೋಷ್ ಪಾಲಿಸಿ ಲಾಭದ ವ್ಯವಹಾರ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಅಂಚೆ ಕಚೇರಿಯನ್ನು ಇಂದೇ ಸಂಪರ್ಕಿಸಿ. ಭಾರತೀಯ ಅಂಚೆಯ ಜೀವ ವಿಮಾ ಪಾಲಿಸಿ. ರೈತ ಬಾಂಧವರೇ, ಈ ದೀಪಾವಳಿಯನ್ನ ಇನ್ನಷ್ಟು ಅದ್ದೂರಿಯಾಗಿ ಆಚರಿಸಿರಿ GST ಇಳಿಕೆಯೊಂದಿಗೆ. ಅದು ಹೇಗೆ? ಹೊಸ ಟ್ರಾಕ್ಟರ್ ಖರೀದಿಸಿ ಮತ್ತು 40,000 ರೂಪಾಯಿ ವರೆಗೂ ಉಳಿತಾಯ, ಟ್ರಾಕ್ಟರ್ ಟೈರ್ಸ್ ಮೇಲೆ 1,300 ರೂಪಾಯಿಗಳ ಉಳಿತಾಯ, ಮತ್ತು ಮಲ್ಟಿಕ್ರಾಪ್ ಥ್ರೆಷರ್ ಮೇಲೆ 25,000 ರೂಪಾಯಿ ವರೆಗೂ ಉಳಿತಾಯ ಮಾಡಿ. ಅಂದ್ರೆ ಕಡಿಮೆ ವೆಚ್ಚದಲ್ಲಿ ಸುಲಭವಾಗಿ ಕೃಷಿ ಮಾಡಬಹುದು. ಇದು ನಿಜವಾಗಿಯೂ ಸಂತೋಷದ ದೀಪಾವಳಿ. ನೆಕ್ಸ್ಟ್ ಜೆನ್ GST, ಬೆಟರ್ ಅಂಡ್ ಸಿಂಪ್ಲರ್. ನೀವು ಮಿಸ್ಟರ್ ಡಿಪೆಂಡಬಲ್ ಸರ್, ನೀವೇ ಹೇಳಿ. ಎಲ್ಲಕ್ಕಿಂತ ಒಳ್ಳೆ ಇಂಜಿನ್ ಆಯಿಲ್ ನನ್ನ ಗಾಡಿಗೆ ಬರೀ ಮ್ಯಾಕ್ ಲೂಬ್ರಿಕೆಂಟ್ಸ್ ಆಗಿದೆ ಮಿಸ್ಟರ್ ಡಿಪೆಂಡಬಲ್. ಮ್ಯಾಕ್ ಲೂಬ್ರಿಕೆಂಟ್ಸ್, ನಿಮ್ಮ ಗಾಡಿಯ ಮಿಸ್ಟರ್ ಡಿಪೆಂಡಬಲ್. ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿ. ಇವತ್ತಿನ ಕೃಷಿರಂಗದೊಳಗೆ ಇದೇ ತಿಂಗಳು 13-16 ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಡೆದ ಕೃಷಿ ಮೇಳ 2025 ಸಂಭ್ರಮದಲ್ಲಿ ಆಕಾಶವಾಣಿ ಪ್ರಸ್ತುತಿ ಕುಮಾರ್ ಅಗಡಿ ಹಾಗೂ ಮಾಯಾ ರಾಮನ್. ಬಾರಣ್ಣ. ನಮಸ್ಕಾರಪ್ಪ. ನಮಸ್ಕಾರ ಮಾಯಾ. ಏನ್ ಭಾರಿ ಸಂಭ್ರಮದೊಳಗಿದ್ದೀಯಲ್ಲ. ಏನಿಲ್ಲ, ಈಗ ತಾನೇ ನಾವು ಕೃಷಿ ಮೇಳ ಮುಗಿಸಿದ್ವಿ. 2025 ನಡೆದಂತ ಕೃಷಿ ಮೇಳ ಎಷ್ಟು ವಿಜೃಂಭಣೆಯಿಂದ ನಮ್ಮ ಕಣ್ಣೆದುರಿಗೆ ನಡೀತನ್ನದೇ ನಮ್ಗೆ ಇವತ್ತಿಗೂ ಅದನ್ನ ಮರಿಲಾರದಂತ ಘಟನೆ ಆಗಿದೆ. ಲಕ್ಷಾಂತರ ಜನರು ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ರೈತರು, ನಮ್ಮ ರೈತ ಬಾಂಧವರು ಎಲ್ಲರೂ ಭಾಗವಹಿಸಿದ್ರು. ಬಹಳ ಖುಷಿ ನೀಡ್ತು. ರೈತರ ಒಂದು ಜಾತ್ರೆ ಅನ್ಬಹುದು. ಹೌದೌದು, ನಾವು ಹೋಗಿದ್ವಲ್ಲ ಕುಮಾರಣ್ಣ. ಹೌದು, ಸೆಪ್ಟೆಂಬರ್ 13 ಶುರು ಆಗಿದ್ದ, 16 ತನಕ. ಅದೇನು ವಿಜೃಂಭಣೆ ಅಂತಿದ್ದಿ, ಜನರ ಹುಮ್ಮಸ್ ಏನು, ಉತ್ಸಾಹ ಏನು, ಕರನ್ನ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲಿಲ್ಲ ನೋಡ್ಕುಮಾರಣ. ಹೌದು, ನಿಜ ಅದು. ಸೆಪ್ಟೆಂಬರ್ 13 ಶುರು ಆಗಿದ್ದ, ಆಮೇಲೆ ಮರುದಿನ ಅಂತೂ ಆಯ್ತವಾರಿತ್ತು. ಜನರು ಹೆಂಗ ಸಾಗರೋಪಾದಿ ಒಳಗ್ ಬಂದ್ರು ನೋಡು. ಎಲ್ಲಿ ತನ ನಮ್ಮ ದೃಷ್ಟಿ ಹೋಗತಿ ಅಲ್ಲಿ ತನನು ಜನ ಕಾಣ್ತಾ ಇದ್ರು ನೋಡು. ಒಳ್ಳೆ ಜಾತ್ರೆ ಜಾತ್ರೆ, ಎಷ್ಟು ನಮ್ಗ ಏನೋ ಒಂದು ಇದ್ರೊಳಗ್ ಹೊಂಟವನ್ನಂಗ ಆಗದ. ಹೌದು ಹೌದು, ಬಹಳ ಖುಷಿ ವಿಚಾರ ಅದು. ಸುಮಾರು ನಮ್ಮ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಂತಹ 24 ಲಕ್ಷ ಜನರು ಅದರೊಳಗೆ ಭಾಗವಹಿಸಾರ ಅಂತ ಹೇಳ್ತಾರೆ ನೋಡ್ಕೊಂಡು. ಹೌದು, ಇದ್ರ ವೈಶಿಷ್ಟ್ಯ ಏನಪ್ಪಾ ಅಂದ್ರೆ, ಬರೀ ಇದು ಧಾರವಾಡಕ್ಕೆ ಅಥವಾ ಉತ್ತರ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ. ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಬಂದಂತಹ ಜನರು ಇದನ್ನ ನೋಡಿ ಸಂಭ್ರಮಿಸಿ ಬೇಕಾದಂತಹ ವಿಷಯಗಳನ್ನ ತಿಳ್ಕೊಂಡು, ಕೃಷಿ ಜ್ಞಾನವನ್ನ ಪಡ್ಕೊಂಡು, ಸಂಶೋಧಕರಿಂದ ಮಾಹಿತಿಗಳನ್ನ ತಗೊಂಡು, ಎಷ್ಟೊಂದು ತಮಗೆ ಅನುಕೂಲ ಆಯ್ತಂತಂದು ಸಹ ನಮ್ಗೆ ಅವತ್ತ ರೇಡಿಯೋ ಕಾರ್ಯಕ್ರಮದಲ್ಲೂ ಸಹ ಅವರು ಹೇಳಿದ್ರಲ್ಲ, ಬಹಳ ಖುಷಿ ಆಯ್ತು. ಬೀಜ ತಳಿಯ ಪ್ರಾತ್ಯಕ್ಷಿಕೆ ಇತ್ತು, ಆಮೇಲೆ ವಿಶಿಷ್ಟ ಕೀಟಗಳ ಮೇಳ ಇತ್ತು. ಹೌದು, ಆಮೇಲೆ ಬೇರೆ ಬೇರೆ ರೀತಿ ಒಳಗ ಅನೇಕ ಕಾರ್ಯಕ್ರಮಗಳನ್ನು. ಮುಖ್ಯವಾಗಿ ಅವತ್ತು ಏನು ಮೊದಲೇ ದಿನ ಕೃಷಿ ಮೇಳವನ್ನ ಆಯೋಜಿಸಿತ್ತಲ್ಲ, ಅವತ್ತ ಸಾಂಪ್ರದಾಯಿಕ ತಳಿಗಳ ಪ್ರಾಮುಖ್ಯತೆ ಮತ್ತು ಸಂರಕ್ಷಣೆ ವಿಚಾರಗೋಷ್ಠಿಯನ್ನ ಏನ್ ನಡೆಸಿದ್ರಲ್ಲ, ಅದಂತೂ ಅದ್ಭುತವಾದ ಕಾರ್ಯಕ್ರಮ. ಹೌದು, ಯಾಕಂದ್ರೆ ಕುಮಾರಣ್ಣ, ಈ ಸಲದ ಕೃಷಿ ಮೇಳದ ಧ್ಯೇಯ ವಾಕ್ಯನ ಅದಿತ್ತು. ಹೌದು, ಮಣ್ಣಿನ ಆರೋಗ್ಯ ಮತ್ತು ಸಾಂಪ್ರದಾಯಿಕ ತಳಿಗಳು. ಹಿಂಗಾಗಿ ನೀ ಯಾವ್ದ ಸ್ಟಾಲಿಗೆ ಹೋಗು, ಅಲ್ಲಿ ಯಾವ್ದ ಪ್ರಾತ್ಯಕ್ಷಿಕೆ ಹೋಗು, ಈ ಸಾಂಪ್ರದಾಯಿಕ ತಳಿಗಳ ಬಗ್ಗೆ ಬಹಳಷ್ಟು ಮಾಹಿತಿ ನೀಡೋರು ನೋಡು ಕುಮಾರ. ಹೌದು, ಅವತ್ತು ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಬಿ ಡಿ ಬಿರಾದರ್ ಅವರು ಎಲ್ಲ ಅತಿಥಿಗಳನ್ನ ಸ್ವಾಗತಿಸಿ ಅವರು ಇದರ ಬಗ್ಗೆ ಮಾತನಾಡಿದ್ರು. ಎಷ್ಟು ವಿಚಾರಯುಕ್ತವಾಗಿತ್ತಂದ್ರೆ ವಿಷಯ, ಬಹಳ ಮೆಚ್ಚುವಂತದ್ದು, ರೈತರಿಗೆ ತಿಳುವಳಿಕೆಯನ್ನ ಮೂಡಿಸುವಂತದ್ದಾಗಿತ್ತು. ಹೌದು, ಆಮೇಲೆ ಆಹಾರ ವಿಭಾಗ ಒಂದಿತ್ತು ಅಲ್ಲಿ ನೋಡು. ಈ ಸಾವಯವ ಕೃಷಿಯಿಂದ ಮಾಡಿದಂತಹ ಅನೇಕ ಉತ್ಪನ್ನಗಳನ್ನ ಅಲ್ಲೇ ಪ್ರದರ್ಶನ ಮಾಡಿದ್ರು. ಆಮೇಲೆ ಅವನು ಹೆಂಗ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಎಲ್ಲರಿಗೆ ಮಾಹಿತಿ ಮಾಡಿ ಕೊಡ್ಲಿಕ್ಕತ್ತಿದ್ರು. ಆಮೇಲೆ ಈಗ ನಾವು ಸಿರಿಧಾನ್ಯಗಳು ಅಂತ ಹೇಳ್ತೀವಲ್ಲ ಕುಮಾರಣ್ಣ, ಅದನ್ನ ಹೆಂಗ್ ಬಳಸಬಹುದು, ಸಿರಿಧಾನ್ಯಗಳು ನಮ್ಮ ಆರೋಗ್ಯಕ್ಕೆ ಎಷ್ಟು ಪೂರಕವಾಗ್ಯಾವ, ಸಾವೆ ಆಗಿರಬಹುದು, ನವಣೆ ಆಗಿರಬಹುದು, ಇವೆಲ್ಲದರಿಂದ ಎಷ್ಟು ಒಳ್ಳೊಳ್ಳೆ ಉತ್ಪನ್ನಗಳನ್ನ ಮಾಡಬಹುದು ಅಂತೇಳಿ ಚಕ್ಲಿ ಮಾಡಿದ್ರು, ಹಪ್ಪಳ ಮಾಡಿದ್ರು, ಆಮೇಲೆ ಬೇರೆ ಬೇರೆ ರೀತಿಯ ಉತ್ಪನ್ನಗಳನ್ನ ಮಾಡಿ ಅವುಗಳನ್ನ ಅಲ್ಲಿ ಪ್ರದರ್ಶನ ಮಾಡೋದಷ್ಟೇ ಅಲ್ಲ, ಅವನ್ನ ಹೆಂಗ್ ತಯಾರ್ ಮಾಡೋದು ಅದ್ರ ಬಗ್ಗೆ ಕೂಡ ಅವ್ರು ಮಾಹಿತಿ ಕೊಡ್ಲಿಕ್ಕಿದ್ರು. ಆನಂತರ ಈ ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿಯನ್ನ ಅನುಸರಿಸುತ್ತಿರುವ ರೈತರಿಗೆ ವರದಾನ ಆಗ್ತದನ್ನೋದನ್ನ ವಿಚಾರಗೋಷ್ಠಿಯಲ್ಲಿ ತಿಳಿಸಿದ್ರು. ನೀವು ಒಬ್ಬ ಒಂದು ಸಂಶೋಧಕರಾಗಿ ಕೆಲಸ ಮಾಡ್ತಾ ಇದ್ರೆ, ಸಾಕಷ್ಟು ಪ್ರಾಧ್ಯಾಪಕರಾಗಿ ಸಂಶೋಧಕರಾಗಿ ರೈತರ ಜೊತೆಗೆ ನಿಮ್ಮ ಒಡನಾಟ ಇದೆ. ಈಗ ಸಾಕಷ್ಟು ಸಾವಯವ ಅಂಶ ಭೂಮಿಯಲ್ಲಿ ಕಡಿಮೆ ಆಗಿರೋದ್ರಿಂದ ರೈತ ಬಾಂಧವರು ಸವಾಲುಗಳು ಎದುರಿಸ್ತಾ ಇದ್ದಾರೆ. ಹೇಗೆ ರೈತರು ಒಂದು ಹೆಂಗೆ ಆಶಾಭಾವದಿಂದ ಇದ್ದಾರೆ? ಹೇಗೆ ರೈತರು ನಿಜವಾಗಿಯೂ ಇತ್ತೀಚಿನ ದಿನಗಳಲ್ಲಿ ಸಾವಯವ ಪದಾರ್ಥಗಳನ್ನು ನಾವು ಭೂಮಿಗೆ ಏನು ಹಾಕ್ಬೇಕನ್ನೋದನ್ನ ಮನವರಿಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳ್ಬಹುದು. ಯಾಕಂತಂದ್ರೆ ಕೇವಲ ನಾವು ರಾಸಾಯನಿಕಗಳನ್ನೇ ನಾವು ಶಿಫಾರಸು ಮಾಡೇವಂತಲ್ಲ, ಸಾವಯವ ಪದಾರ್ಥದ ಜೊತೆಗೆ ರಾಸಾಯನಿಕ ಹಾಕಂದಾಗ ನಮ್ಗೆ ಅನುಕೂಲ ಆಗುವ ರೀತಿಯಲ್ಲಿ ಕೇವಲ ರಾಸಾಯನಿಕ ಹೆಚ್ಚಿಗೆ ಹಾಕೊಂಡ್ ಬಂದಿದ್ರಿಂದ ಭೂಮಿಗಳು ಬರಡಾಗಿವೆ. ಆದ್ದರಿಂದ ಸಾವಯವ ಪದಾರ್ಥಗಳನ್ನು ಹಾಕಿ ನೈಸರ್ಗಿಕ ಕೃಷಿಯಲ್ಲಿ ಸಾವಯವ ಕೃಷಿಯಲ್ಲಿ ನಾವು ಕೃಷಿ ಮಾಡಿದರೆ ಒಳ್ಳೆಯ ಗುಣಮಟ್ಟದ ಒಂದು ರುಚಿಕರವಾದಂತಹ ಆರೋಗ್ಯಕರ ಆಹಾರ ನಾವು ಬೆಳಿಬಹುದನ್ನು ಅನೇಕ ರೈತರು ಅದನ್ನು ರೀತಿ ಬೆಳಿಲಿಕ್ಕೆ ಸಾವಯವದಲ್ಲಿ ಮತ್ತು ನೈಸರ್ಗಿಕವಾಗಿ ಬೆಳಿಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ತುಂಬಾ ಉಪಯುಕ್ತ ಮಾಹಿತಿ ಅದು. ಆ ನಂತರದಲ್ಲಿ ಧಾರವಾಡದ ಗೌರವ ಡಾಕ್ಟರೇಟ್ ಪುರಸ್ಕೃತರಾದಂತಹ ಹಾಗೂ 260 ಹೆಚ್ಚು ದೇಸಿ ಭತ್ತದ ತಳಿಗಳ ಸಂರಕ್ಷಕರಾದ ಡಾಕ್ಟರ್ ಶಂಕರ್ ಲಂಗಟ್ಟಿ ಇವರು ನಮ್ಮ ರೈತರು ತಮ್ಮ 30 ಸಾಂಪ್ರದಾಯಿಕ ತಳಿಗಳ ಸಂಗ್ರಹ ಮತ್ತು ಸಂರಕ್ಷಣೆಯ ಸುದೀರ್ಘ ಅನುಭವವನ್ನ ಅವತ್ತು ಅವರು ಹಂಚಿಕೊಂಡ್ರು. ಅಷ್ಟೇ ಅಲ್ದನ, ಅವತ್ತು ಅವರು ಭತ್ತದ ತಳಿ ಸಂಗ್ರಹದಲ್ಲಿ ಬರ್ಮಾ ಕಪ್ಪು ತಳಿ, ಕರಿ ಅಕ್ಕಲಿ ಸಾಲಿ ತಳಿ, ಅಂತರ ಸಾಳಿ, ನಡು ಸಾಳಿ, ಬಾಸುಮತಿ ಕೆಂಪಕ್ಕಿ, ಬಾಸುಮತಿ ಕೆಂಪಕ್ಕಿ ಅಲ್ದನ ಕಪ್ಪು ಕಡಲೆ, ಹಸಿರು ಕಡಲೆ, ಕಪ್ಪು ಹೆಸರು, ಹಳದಿ ಹೆಸರು ತಳಿಗಳ ವಿಶೇಷತೆಗಳನ್ನ ಅವತ್ತು ತಿಳಿಸಿಕೊಟ್ರು. ಎಷ್ಟು ಚೆನ್ನಾಗಿತ್ತು. ಹೌದೌದು, ಆಮೇಲೆ ಆ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡ್ಲಿಕ್ಕೆ ನಮ್ಮ ರಾಜ್ಯದ ಮಾನ್ಯ ರಾಜ್ಯಪಾಲರಾದಂತಹ ಶ್ರೀ ಥಾವರ್ಚಂದ್ ಗೆಹ್ಲೋಟ್ ಅವರು ಬಂದಿದ್ರು. ಆ ಕಾರ್ಯಕ್ರಮದೊಳಗ ವಿಶೇಷ ತಜ್ಞರನ್ನ ಸನ್ಮಾನ ಕೂಡ ಮಾಡಿದ್ರು. ಆಮೇಲೆ ಆ ಕಾರ್ಯಕ್ರಮದೊಳಗ ಬಹಳಷ್ಟು ಜನ ಭಾಗವಹಿಸಿ ಅಲ್ಲಿ ನಡೆದಂತಹ ಎಲ್ಲ ಒಂದು ರೀತಿಯ ಪ್ರಾತ್ಯಕ್ಷಿಕಗಳು ಆಗಿರಬಹುದು, ವಸ್ತು ಪ್ರದರ್ಶನಗಳಾಗಿರಬಹುದು, ಅದೆಲ್ಲದರ ಮಾಹಿತಿ ಮಾಡ್ಕೊಳ್ತಾ ಇದ್ರು ನೋಡ್. ಅವತ್ತು ನಮ್ಮ ರಾಜ್ಯಪಾಲರು ಥಾವರ್ಚಂದ್ ಗೆಹ್ಲೋಟ್ ಅವರು ಮುಖ್ಯವಾಗಿ ಫಲಪುಷ್ಪ ಪ್ರದರ್ಶನ, ವಿಸ್ಮಯಕಾರಿ ಕೀಟ ಪ್ರಪಂಚ ಪ್ರದರ್ಶನ ಮತ್ತು ಬೀಜ ಮೇಳವನ್ನ ಉದ್ಘಾಟಿಸಿ ಅವತ್ತು ಮಾತನಾಡಿದ್ರು. ಅದು ಸಹ ಅದ್ಭುತವಾದಂತಹ ಕಾರ್ಯಕ್ರಮ. ಯಾಕಂದ್ರೆ ದೇಶವು ಆತ್ಮನಿರ್ಭರತೆ ಸಾಧಿಸುವಲ್ಲಿ ಮತ್ತು ರೈತ ಸ್ವಾವಲಂಬಿಯಾಗುವಲ್ಲಿ ಗುಣಮಟ್ಟ ಬೀಜದ ಪಾತ್ರ ಅಪಾರವಾಗಿತ್ತು ಅಂತ ಹೇಳಿದ್ರು. ಅಷ್ಟೇ ಅಲ್ಲದೆ ಅವರು ರೈತರಿಗೆ ಉತ್ತಮ ಬೀಜಗಳನ್ನ ಒದಗಿಸುವಲ್ಲಿ ಈ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಬೀಜ ಘಟಕ ದೇಶದಲ್ಲಿಯೇ ಮಾದರಿಯಾಗಿತ್ತು ಅಂತ ಹೇಳಿದ್ರು. ಮತ್ತೆ ಈ ನಮ್ಮ ಕೃಷಿ ವಿಶ್ವವಿದ್ಯಾಲಯನ ಮೆಚ್ಚಿಕೊಂಡ್ರು ಅವರು. ಕೃಷಿಯಲ್ಲಿ ರೈತರು ಸಶಕ್ತರಾಗಲು ಸಾಂಪ್ರದಾಯಿಕ ತಳಿಗಳ ಸಂರಕ್ಷಣೆ ಅಗತ್ಯ ಅಂತ ಹೇಳಿದ್ರು. ನಂತರ ಮೇಳದ ವಿವಿಧ ಮಳಿಗೆಗಳನ್ನ ವೀಕ್ಷಿಸಿ ಎಲ್ಲ ವಿಶ್ವವಿದ್ಯಾಲಯದ ಕುಲಪತಿಗಳನ್ನ ಗಣ್ಯಮಾನ್ಯರನ್ನ ಅಲ್ಲಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅವರಿಗೆ ಒಂದು ಕೃತಜ್ಞತೆ ಭಾವನೆಯನ್ನ ಮೂಡಿಸಿದ್ರಲ್ಲ, ಅದು ನಿಜಕ್ಕೂ ಮೆಚ್ಚುವಂತದ್ದು. ಅಭಿನಂದನೆಗಳನ್ನ ಸಲ್ಲಿಸಿದ್ರು ಅವರಿಗೆ. ಜೊತೆಗೆ ಬಹಳ ವಿಶೇಷ ಅಂದ್ರೆ ಕುಮಾರಣ್ಣ, ಅಲ್ಲ ಮೊನ್ನೆ ನಮ್ಮ ಧಾರವಾಡದಿಂದ ಹೆಸರು ಮತ್ತ ಮೆಂತೆ ತಳಿಗಳನ್ನ ಕಳಿಸ್ಲಿಲ್ಲನ ಬಾಹ್ಯಾಕಾಶ ನಿಲ್ದಾಣಕ್ಕ, ಅದರ ಬಗ್ಗೆ ಕೂಡ ಬಹಳಷ್ಟು ಚರ್ಚೆ ಮಾಡಲಾಗತ್ತಲ್ಲ. ಆನಂತರ ಮುಖ್ಯವಾಗಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಡಾಕ್ಟರ್ ಪಿಎಲ್ ಪಾಟೀಲ್ ಅವರು ಗಣ್ಯಮಾನ್ಯರನ್ನ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡ್ತಾ, ಬೀಜವೆಂಬುದು ಕೇವಲ ಒಂದು ಚಿಕ್ಕ ಕಣವಲ್ಲ, ಅದು ಕೃಷಿ ಭವಿಷ್ಯದ ಕನಸು ಮತ್ತು ರೈತರ ಬದುಕಿನ ಆಧಾರ ಅಂತ ಹೇಳಿದ್ರು. ಮತ್ತೆ ಅವರು ಹೆಚ್ಚು ರೈತರ ಇಳುವರಿ ಹೆಚ್ಚಿಸಿ ಆದಾಯ ವೃದ್ಧಿಸುವ ನಿಟ್ಟಿನಲ್ಲಿ 1990 ಪ್ರಾರಂಭವಾದಂತ ನಮ್ಮ ಬೀಜ ಘಟಕದ ಸ್ಥಾಪನೆಗೆ ಶ್ರಮಿಸಿದ ಎಲ್ಲಾ ಮಹನೀಯರನ್ನ ಸ್ಮರಿಸಿದ್ರು. ಅಂದ್ರೆ ಈಗೇನ ನಾವು ಕೃಷಿ ಮೇಳ ನಡೀತಲ್ಲ, ಅಲ್ಲಿ ಹಿಂಗಾರು ಹಂಗಾಮಿಗೆ ಸೂಕ್ತ ಬೆಳೆಗಳ ಬಿತ್ತನೆ ಬೀಜ ಮಾರಾಟ ಮಾಡಲಾಗ್ತದೆ ಅಂತಂದು ಹೇಳಿದ್ರು ನಮ್ಮ ರೈತರಿಗೆ. ಬಹಳ ಉಪಯುಕ್ತವಾದಂತಹ ಕಾರ್ಯಕ್ರಮ ಅನ್ಬಹುದು ಇದನ್ನು. ಹೌದು. ಆಮೇಲೆ ಸಾವಯವ ಕೃಷಿ ಮಾಡಬೇಕು ಅಂತಂದ್ರ ಅದಕ್ಕೆ ಬೇಕಾದಂತಹ ಪರಿಕರಗಳು, ಆಮೇಲೆ ಯಾವ ರೀತಿ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ಎಷ್ಟು ಚಂದ ಮಾಹಿತಿ ಮಾಡಿ ಕೊಡ್ಲಿಕ್ಕತ್ತಿದ್ರ ಅಂದಿ ಕುಮಾರಣ್ಣ. ಆಮೇಲೆ ಜನ ಅಂತೂ ನೋಡಿ ಹೇಳ್ತೀನಿ, ಹಂಗ ಮುಗಿ ಬಿದ್ದಿದ್ರಪ್ಪ, ಎಷ್ಟು ಉತ್ಪನ್ನಗಳು ಮಾರಾಟ ಮಾಡ್ಲಿಕ್ಕೆ ಬಂದಿದ್ರು ಅಂತಿದ್ದಿ. ಆ ಕಾರ್ಯಕ್ರಮದಲ್ಲಿ ನನಗೆ ಮೆಚ್ಚುಗೆ ಆಗಿದ್ದಂದ್ರೆ ಈ ಬೀಜೋತ್ಪಾದನೆಯ ಸಾಧನೆಗೈದ ರೈತರಾದಂತಹ ಶ್ರೀಮತಿ ಮಂಜುಳಾ ಬಸವರಾಜ ಕಾಮರೆಡ್ಡಿ ಮತ್ತ ಸಾಕಿನ್ ತಿರ್ಲಾಪುರ, ಇವರು ಅಲ್ದನ ಶಿವಪ್ಪ ಕಟ್ಟಿ, ಸಾಕಿನ್ ನವಲೂರು, ಅಶೋಕ್ ಮತ್ತಿಹಳ್ಳಿ, ಸಾಕಿನ್ ಬ್ಯಾಹಟ್ಟಿ, ಇವರಿಗೆಲ್ಲ ಪ್ರಶಸ್ತಿ ಪ್ರದಾನ ಮಾಡಿದ್ರು ಅವತ್ತು. ಆನಂತರದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನಮ್ಮ ಶಾಸಕರು, ಕರ್ನಾಟಕ ರಾಜ್ಯ ಖನಿಜ ಅಭಿವೃದ್ಧಿ ನಿಗಮ ನಿಯಮಿತದ ಅಧ್ಯಕ್ಷರಾದಂತ ಜಿ ಎಸ್ ಪಾಟೀಲ್ ಅವರು, ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಯ ಧಾರವಾಡದ ಅಧ್ಯಕ್ಷರಾದಂತ ಶ್ರೀ ಸಂಗಮೇಶ್ ಅಪ್ಪಾಸಿ ಬಬಲೇಶ್ವರ್ ಅವರು, ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನ ಕುಲಪತಿಗಳಾದಂತಹ ಡಾಕ್ಟರ್ ಎಸ್ ವಿ ಸುರೇಶ್, ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನ ಕುಲಪತಿಗಳಾದ ಡಾಕ್ಟರ್ ಎಂ ಹನುಮಂತಪ್ಪ, ಶಿವಮೊಗ್ಗದ ಕೆಳದಿ ಶಿವಪ್ಪ ನಾಯಕ, ಕೃಷಿ ತೋಟಗಾರಿಕೆ ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಡಾಕ್ಟರ್ ಆರ್ ಸಿ ಜಗದೀಶ್, ಮಂಡ್ಯ ಜಿಲ್ಲೆಯ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ವಿಶೇಷ ಅಧಿಕಾರಿಗಳಾದ ಡಾಕ್ಟರ್ ಹರಣಿಕುಮಾರ್ ಕೆ ಎಂ, ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಎಸ್ ಉಡಕೇರಿ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ವಿಶ್ರಾಂತ ಕುಲಪತಿಗಳಾದ ಡಾಕ್ಟರ್ ಆರ್ ಆರ್ ಅಂಚಿನಾಳ್ ಅವರು, ಡಾಕ್ಟರ್ ಪಿ ಎಂ ಸಾಲಿಮಠ, ಧಾರವಾಡ ಜಿಲ್ಲೆಯ ಕರ್ನಾಟಕ ಪ್ರಾದೇಶಿಕ ಕೃಷಿ ಸಮಾಜದ ಅಧ್ಯಕ್ಷರಾದಂತ ಮಲ್ಲನಗೌಡ ಸೋಮನಗೌಡ ಪಾಟೀಲ್ ಇವರುಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸುವಲ್ಲಿ ಸಹಕಾರ ನೀಡಿದ್ರಂತಂದು ಹೇಳ್ಬೋದು. 4 ದಿನ ಒಂದು ನಮೂನಿ ಮಾಹಿತಿ ಆಗಿರಬಹುದು, ಮನೋರಂಜನೆ ಆಗಿರಬಹುದು, ಎಲ್ಲದರ ಸುಗ್ರಾಸ ಭೋಜನ ನೋಡಪ್ಪ. ಹೌದು, ಜನ ಎಲ್ಲ 4 ದಿನ ಹೆಂಗ್ ಕಳಿತು ಅಂತ ಗೊತ್ತಾಗಂಗಿಲ್ಲ ಅಂತ ಅನ್ಲಿಗತ್ತಿದ್ರು. ಅಷ್ಟರ ಮಟ್ಟಿಗೆ ಎಲ್ಲಾರು ಬಹಳಷ್ಟು ಸಂತೋಷ ಪಟ್ರು ನೋಡ್ ಕುಮಾರಣ. ಮತ್ತ ಅಲ್ಲಿ ಕಾರ್ಯಕ್ರಮದಾಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಬಂದಿದ್ರಲ್ಲೇನು ಕುಮಾರಣ. ಹೌದು ಹೌದು ಹೌದು. ಈ 3ನೇ ದಿನ ನಮ್ಮ ಕೃಷಿ ಮೇಳದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ನಡೀತಲ್ಲ, ಈ ಕೃಷಿ ಮೇಳವನ್ನ ರೈತರ ಮೇಳವೆಂದು ಘೋಷಿಸಿ ಹೆಚ್ಚಾಗುತ್ತಿರುವ ಜನಸಂಖ್ಯೆಗೆ ಅನುಗುಣವಾಗಿ ಕೃಷಿಯಲ್ಲಿ ಉತ್ಪಾದನಾ ಪ್ರಗತಿಯನ್ನ ಸಾಧಿಸಿದ್ರೆ ಆಹಾರದ ಕೊರತೆಯನ್ನ ಅಚ್ಚುಕಟ್ಟಾಗಿ ನಿಭಾಯಿಸಬಹುದು ಅಂತಂದು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕರೆ ಕೊಟ್ಟರು. ಸ್ವಾತಂತ್ರ್ಯ ಬಂದಾಗ ಆಹಾರ ಸ್ವಾವಲಂಬನೆ ಇರಲಿಲ್ಲ ನಮ್ಮ ದೇಶದಲ್ಲಿ. ಹಸಿರು ಕ್ರಾಂತಿ ಆದ ಮೇಲೆ ಆಹಾರದಲ್ಲಿ ದೇಶ ಸ್ವಾವಲಂಬನೆ ಆಯಿತು. ಇವತ್ತು ಸ್ವಾವಲಂಬನೆ ಆಗಿದೆ. ಆದರೆ ಒಂದನ್ನ ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕಾಗ್ತದೆ, ಹಸಿರು ಕ್ರಾಂತಿ ಸಂದರ್ಭದಲ್ಲಿ ಯಾವ ವೇಗದಲ್ಲಿ ಆಹಾರದ ಉತ್ಪಾದನೆ ಆಯಿತು ಅಷ್ಟು ವೇಗದಲ್ಲಿ ಈಗ ಆಹಾರದ ಉತ್ಪಾದನೆ ಆಗ್ತಾ ಇಲ್ಲ. ಇದಕ್ಕೆ ಕಾರಣ ಮಣ್ಣಿನಲ್ಲಿ ಫಲವತ್ತತೆ ಕಡಿಮೆ ಆಗ್ತಾ ಇರತಕ್ಕಂಥದ್ದು. ಇದನ್ನ ಕೃಷಿ ವಿಶ್ವವಿದ್ಯಾಲಯದವರು ಗಂಭೀರವಾಗಿ ಪರಿಗಣಿಸಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂತಂದ್ರೆ ನಾವು ಜನಸಂಖ್ಯೆ ಬೆಳೆದಂತೆ ಆಹಾರದ ಉತ್ಪಾದನೆಯನ್ನು ಕೂಡ ಹೆಚ್ಚು ಮಾಡಬೇಕು. ಆಹಾರದ ಉತ್ಪಾದನೆ ಸ್ವಾವಲಂಬನೆ ಆಗದೇ ಹೋದರೆ ಬೇರೆ ದೇಶದ ಹತ್ರ ನಾವು ಸ್ವಾತಂತ್ರ್ಯ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಬಂದಾಗ ಆ ಸಂದರ್ಭದಲ್ಲಿ ಆಹಾರದ ಉತ್ಪಾದನೆ ಇರಲಿಲ್ಲ, ಸ್ವಾವಲಂಬನೆ ಇರಲಿಲ್ಲ. ಅವತ್ತು ಜಗತ್ತಿನ ಬೇರೆ ದೇಶಗಳ ಮುಂದೆ ಆಹಾರವನ್ನು ಪಡ್ಕೊಳ್ತಕ್ಕಂಥ ಪರಿಸ್ಥಿತಿ ಇತ್ತು. ಬೇರೆ ದೇಶದ ಮುಂದೆ ನಾವು ಆಹಾರ ಕೊಡಿ ಅಂತಕ್ಕಂಥ ಪರಿಸ್ಥಿತಿ ಇತ್ತು. ಆಮೇಲೆ ಬದಲಾವಣೆ ಆದಮೇಲೆ ಆಹಾರದ ನಾವು ರಫ್ತನ್ನು ಮಾಡ್ತಕ್ಕಂಥ ಪರಿಸ್ಥಿತಿಗೆ ಹೋದೋ. ಇವತ್ತು ಕೂಡ ದೇಶದಲ್ಲಿ ಆಹಾರದ ಉತ್ಪಾದನೆ ಮತ್ತು ಜನಸಂಖ್ಯೆಗೆ ಬೆಳವಣಿಗೆಗೆ ಅನುಕೂಲವಾಗಿ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಷ್ಟೇ ಅಲ್ಲದೆ ಕರ್ನಾಟಕ ರಾಜ್ಯದ ದೇಶದಲ್ಲಿ ಎರಡನೆಯ ಅತಿ ದೊಡ್ಡ ಹಾಲು ಉತ್ಪಾದನೆ ರಾಜ್ಯವಾಗಿದೆ ಅಂತ ಹೇಳಿದರು. ಮುಂಬರುವ ದಿನಗಳಲ್ಲಿ ಮೊದಲನೇ ಸ್ಥಾನ ಗಳಿಸಿದ್ರೂ ಗಳಿಸಬಹುದು. ಈ ನಿಟ್ಟಿನಲ್ಲಿ ಹೆಜ್ಜೆ ಇಡುತ್ತದೆ. ರೈತರು ಕೃಷಿಯಲ್ಲಿ ಸುಸ್ಥಿರತೆಯನ್ನು ಸಾಧಿಸಲು ಸಮಗ್ರ ಕೃಷಿಯನ್ನು ಅನುಸರಿಸಬೇಕಂತ ಕರೆ ನೀಡಿದರು. ರೈತರಿಗೆ ಹೆಚ್ಚು ಹೆಚ್ಚು ಸಿರಿಧಾನ್ಯಗಳನ್ನು ಬೆಳೆಯಲು ಪ್ರೋತ್ಸಾಹ. ವಿಶ್ವವಿದ್ಯಾಲಯಗಳು ಈ ನಿಟ್ಟಿನಲ್ಲಿ ತಂತ್ರಜ್ಞಾನ ಮತ್ತು ತಳಿಗಳನ್ನು ಹಾಗೂ ಹವಾಮಾನ ಆಧಾರಿತ ಕೃಷಿ ತಾಂತ್ರಿಕತೆಗಳನ್ನು ಅಭಿವೃದ್ಧಿಪಡಿಸಲು ಸೂಚಿಸಿದರು. ಜೊತೆಗೆ ವಿಸ್ತರಣೆಗೂ ಕೂಡ ಹೆಚ್ಚಿನ ಆದ್ಯತೆ ನೀಡಬೇಕಂದ್ರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಒಟ್ಟಾರೆ ಕೃಷಿ ವಿಶ್ವವಿದ್ಯಾಲಯಗಳು ನಿರಂತರ ರೈತರ ಏಳಿಗೆಗಾಗಿ ಶ್ರಮಿಸಬೇಕಂತ ಕರೆ ಕೊಟ್ಟರು. ಈಗ ಸಿರಿಧಾನ್ಯಗಳನ್ನು ಬೆಳೀಲಿಕ್ಕೆ ಮತ್ತೆ ನಾವು ಅದಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸಿರಿಧಾನ್ಯಗಳನ್ನು ಬೆಳೀರಿ, ಅದಕ್ಕೆ ಸಬ್ಸಿಡಿ ಕೊಡ್ತಕ್ಕಂಥದ್ದನ್ನು ಕೂಡ ಮಾಡ್ತಾ ಇದ್ದೀವಿ. ಸೊ ಇನ್ನು ಮುಂದೆ ಹೆಚ್ಚು ಹೆಚ್ಚು ಸಿರಿಧಾನ್ಯಗಳನ್ನು ಬೆಳೀತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ರೈತರಿಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನದ ನಿಮಿತ್ತ ಪ್ರಾರಂಭದಲ್ಲಿ ಪ್ರತಿಜ್ಞಾ ವಿಧಿಯನ್ನು ನಾವು ಎಲ್ಲರೂ ಸ್ವೀಕರಿಸಿದ್ವಿ. ಕೃಷಿ ಮೇಳದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ವಿ ಅನ್ನೋದು ನಮಗೂ ಸಹ ಒಂದು ಹೆಮ್ಮೆ ಮತ್ತು ಸಂತೋಷ ನೋಡಿ. ಖರೆಯದ. ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಏನ್ ಹೇಳಿದ್ರ ಅಂತಂದ್ರ, ಈ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದೊಳಗ ಏನ್ ನಡೀತದಲ್ಲ ಅಂದ್ರ, ಆ ಲ್ಯಾಬ್ ಟು ಲ್ಯಾಂಡ್ ಅಂತಂದ್ರ, ಇಲ್ಲಿನ ಲ್ಯಾಬೊರೇಟರಿ ಒಳಗ ಇಲ್ಲಿನ ಪ್ರಯೋಗಾಲಯಗಳಲ್ಲಿ ನಡೀತಾ ಇರುವಂತಹ ಎಲ್ಲಾ ಸಂಶೋಧನೆಗಳು ಲ್ಯಾಬ್ ಟು ಲ್ಯಾಂಡ್ ಅಂದ್ರ ಅದು ರೈತರವರೆಗೆ ಮುಟ್ಟಬೇಕು ಅನ್ನೋ ಮಾತನ್ನ ಹೇಳಿದ್ರು. ಅಷ್ಟೇ ಅಲ್ಲ, ಲ್ಯಾಂಡ್ ಟು ಲ್ಯಾಬ್ ಕೂಡ ಆಗ್ಬೇಕು ಅನ್ನೋ ಮಾತನ್ನ ಹೇಳಿದ್ರು. ಅಂದ್ರೆ ಅಲ್ಲೇ ಏನವ್ರು ಮಾಡ್ತಾರಲ್ಲ ಅದನ್ನ ಇಲ್ಲೇ ಬಂದು ಹಂಚಿಕೊಳ್ಳಿ, ಒಟ್ಟ ಒಂದು ರೀತಿಯ ಸಂವಹನ ಇರಲಿ ರೈತರ ನಡುವ ಮತ್ತು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ನಡುವ ಅಂತ ಹೇಳಿಗತ್ತಿದ್ರು. ಕೃಷಿ ವಿಜ್ಞಾನಿಗಳು ಕಮ್ಮದಲ್ಲಿ ಇಟ್ಕೋಬೇಕಾಗ್ತದೆ, ನಾವು ಯಾವ ಬೆಳೆಯನ್ನ ಹೆಚ್ಚಾಗಿ ಬೆಳೆದರೆ ಅನುಕೂಲ ಆಗ್ತದೆ, ರೈತರಿಗೆ ತಲುಪಬೇಕು. ನಾವು ಬಹಳ ವರ್ಷಗಳಿಂದ ಹೇಳ್ತಾ ಇದ್ದೀವಿ, ಲ್ಯಾಬ್ ಟು ಲ್ಯಾಂಡ್, ಲ್ಯಾಬ್ ಟು ಲ್ಯಾಂಡ್ ಆಗಬೇಕು ಅಂತ ಹೇಳ್ತೀವಿ. ಅದು ಹೋಗಿ ಮತ್ತೆ ಲ್ಯಾಂಡ್ ಟು ಲ್ಯಾಬ್ ಆಗಬೇಕು, ಲ್ಯಾಬ್ ಟು ಲ್ಯಾಂಡ್, ಲ್ಯಾಂಡ್ ಟು ಲ್ಯಾಬ್. ಇದಾದಾಗ ಮಾತ್ರ ಹೆಚ್ಚು ಹೆಚ್ಚು ನಾವು ರೈತರಿಗೋಸ್ಕರ ಕೃಷಿ ವಿದ್ಯಾಲಯಗಳಿರ್ತಕ್ಕಂಥದ್ದು, ಅದರಿಂದ ರೈತರ ಜೊತೆ ಸಂಪರ್ಕವನ್ನು ಬೆಳೆಸಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಮತ್ತೆ ಆ ಕಾರ್ಯ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಅಷ್ಟೇ ಅಲ್ಲದೆ ಅವತ್ತು ಕೃಷಿ ವಿಶ್ವವಿದ್ಯಾಲಯದಲ್ಲಿ ವಿನ್ಯಾಸಗೊಳಿಸಲಾದಂತಹ ಕೃಷಿಧಾರೆ ಆಪ್ ಅನ್ನ ಅನಾವರಣಗೊಳಿಸಲಾಯಿತು. ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಕೃಷಿಧಾರೆ ಆಪ್ ಅನ್ನ ಬಿಡುಗಡೆ ಮಾಡಿದರು. ಈ ಎಕ್ಸ್ಪರ್ಟ್ ಸಿಸ್ಟಮ್ನಲ್ಲಿ ರೈತರು ತಮ್ಮ ಬೆಳೆಯ ವಿವರ, ಬಿತ್ತನೆ ದಿನಾಂಕ ಒಂದು ಸಾರಿ ಸೂಚಿಸಬೇಕು, ಹಾಗೂ ಬಿತ್ತಿದ ಪ್ರದೇಶವನ್ನು ಅಳೆಯಲು ಭೂ ಅಳತೆಯ ಚಿತ್ರದ ಮೇಲೆ ಒತ್ತಿ ಬೆಳೆದ ಪ್ರದೇಶದ ಸುತ್ತ ಸುತ್ತಾಡಿದರೆ ಭೂಮಿಯ ಅಳತೆಯನ್ನು ಪಡೆಯಬಹುದು. ಕೃಷಿ ಪದ್ಧತಿಯಲ್ಲಿ ಬೇಸಾಯ ಕ್ರಮಗಳಾದ ಪೋಷಕಾಂಶಗಳ ನಿರ್ವಹಣೆ, ಕಳೆಯ ನಿರ್ವಹಣೆ ಮತ್ತು ಬೀಜಗಳ ತಳಿಗಳ ಮಾಹಿತಿ ಹವಾಮಾನಕ್ಕೆ ಅನುಕೂಲವಾಗಿ ಲಭ್ಯವಾಗುತ್ತದೆ. ಕೃಷಿ ವಿಶ್ವವಿದ್ಯಾಲಯದ ಸಹಕುಲಾಧಿಪತಿಗಳಾದಂಥ ಹಾಗೂ ಕರ್ನಾಟಕ ಸರ್ಕಾರದ ಕೃಷಿ ಸಚಿವರಾದಂಥ ಎನ್ ಚಲುವರಾಯ ಸ್ವಾಮಿಯವರು ಪ್ರಶಸ್ತಿಯನ್ನು ಪಡೆದ ಶ್ರೇಷ್ಠ ಕೃಷಿಕ ಮತ್ತು ಶ್ರೇಷ್ಠ ಕೃಷಿ ಮಹಿಳೆಯರನ್ನು ಅಭಿನಂದಿಸಿ, ಎಲ್ಲಾ ರೈತರು ಮಾದರಿ ರೈತರನ್ನು ಅನುಸರಿಸಿ ಕೃಷಿಯಲ್ಲಿ ತೊಡಗಿಕೊಂಡಾಗ ಹೆಚ್ಚಿನ ಆದಾಯ ಪಡೆಯಬಹುದು ಅಂತ ತಿಳಿಸಿದರು. ರಾಜ್ಯದ ಕೃಷಿ ಸಚಿವರು ಹಾಗೂ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಸಹಕುಲಾಧಿಪತಿಗಳಾದ ಎನ್ ಚಲುವರಾಯ ಸ್ವಾಮಿ ಅವರು ಕೃಷಿ ಪ್ರಕಟಣೆಗಳನ್ನು ಬಿಡುಗಡೆಗೊಳಿಸಿ ಮಾತನಾಡುತ್ತಾ, ಪ್ರತಿ ವರ್ಷದಲ್ಲಿ ವಿಶ್ವವಿದ್ಯಾನಿಲಯವು ಪ್ರಥಮ ಬಾರಿಗೆ ಅಕ್ಷಿವ್ಯೋಮ 4 ಮಿಷನ್ ಭವ್ಯ ಆಕಾಶಕ ಕೃಷಿ ವಿಶ್ವವಿದ್ಯಾನಿಲಯದ ಧಾರವಾಡದಿಂದ ಸಂಶೋಧನಾ ಪ್ರಯೋಗಕ್ಕಾಗಿ ಕಳುಹಿಸಿರುವ ಹೆಸರು ಮತ್ತು ಮೆಂತೆ ಕಾಳುಗಳ ಮೊಳಕೆ ಪರೀಕ್ಷೆ ಯಶಸ್ವಿಯಾಗಿದ್ದು, ಯಶಸ್ವಿ ಪ್ರಯುಕ್ತ ಹೊಸದೆಹಲಿಯಲ್ಲಿ ಪ್ರಗತಿ ಮೈದಾನದಲ್ಲಿ ದಿನಾಂಕ 21/8/25 ಭಾರತ್ ಮಂಟಪದಲ್ಲಿ ನಡೆದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದಂತಹ ಪಾಟೀಲ್ ಹಾಗೂ ವಿಜ್ಞಾನಿ ಡಾಕ್ಟರ್ ರವಿಕುಮಾರ್ ಹೊಸಮನೆಯವರಿಗೆ ಸನ್ಮಾನ ಮಾಡಿದ್ದು ಒಂದು ಯೂನಿವರ್ಸಿಟಿಯ ಒಂದು ಸಾಧನೆ ಮತ್ತು ಹೆಮ್ಮೆ ಪಡತಕ್ಕಂಥ ವಿಚಾರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಕೃಷಿ ಮೇಳದಲ್ಲಿ ಆಯೋಜಿಸಿದಂತಹ ವಿಚಾರಗೋಷ್ಠಿಗಳ ಮೂಲಕ ರೈತರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಇದಾಗಿತ್ತಂತ ನಾವು ಹೇಳ್ಬೋದು. ರೈತರ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಲಾಗ್ತದಂತಂದು ಸಹ ಹೇಳಿದರು. ಕಾರ್ಮಿಕ ಸಚಿವರು ಮತ್ತು ಧಾರವಾಡ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಮಾತನಾಡಿ, ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ವಿಶ್ವವಿದ್ಯಾಲಯಗಳು ಸಂಶೋಧನೆಯನ್ನು ಕೈಗೊಳ್ಳಲು ಕರೆ ನೀಡಿದರು. ನೋಡು, ಇದು ಸಹ ಒಂದು ಅದ್ಭುತವಾದ ಕಾರ್ಯಕ್ರಮ ಅಂತಂದನೆ ಹೇಳಬಹುದು. ಕಾರ್ಮಿಕ ಸಚಿವರು ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಸಂತೋಷ್ ಎಸ್ ಲಾಡ್ ಅವರು ಮಾತನಾಡುತ್ತಾ, ನಾನು ಯೂನಿವರ್ಸಿಟಿ ಅವರಿಗೆ ನಾನು ಬಾಳಸಲ್ಲಿ ಪಾಟೀಲ್ ಸಾಹೇಬ್ ಜೊತೆ ಮಾತನಾಡಿದಾಗ ಹೇಳ್ತಾ ಇದ್ದೆ, ನಮ್ಮ ಯೂನಿವರ್ಸಿಟಿ ಇಲ್ಲಾಗಿದೆ. ಇದರಿಂದ ಈ ಸಂಶೋಧನೆಯಿಂದ ಈ ಒಂದು ರಿಸರ್ಚ್ನಿಂದ ನಮ್ಮ ಉತ್ತರ ಕರ್ನಾಟಕಕ್ಕೂ ಹಾಗೂ ನಮ್ಮ ಧಾರವಾಡ ಜಿಲ್ಲೆಗೆ ಲಾಭ ಆಗ್ತಾ ಇದೆ. ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಲಾಭ ಆಗ್ತಕ್ಕಂಥ ಕೆಲಸ ಆಗಬೇಕು. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂತಂದರೆ, ಇಡೀ ವಿಶ್ವದಲ್ಲಿ ನೋಡ್ತಾ ಇದ್ರೆ ಚೈನಾ ಇವತ್ತು ಸುಮಾರು 220 million tons ರೈಸ್ ಅನ್ನು ಬೆಳೀತದೆ. ಇವತ್ತು ಭಾರತ ದೇಶ ಸುಮಾರು ನಾವು 140 ton ರೈಸ್ ಅನ್ನು ಬೆಳಿತೀವಿ. ಅದಾದ ನಂತರ ಇಂಡೋನೇಷ್ಯಾ ಸುಮಾರು 30 million ton ರೈಸ್ ಅನ್ನು ನಾವು ಬೆಳೀತಾ ಇದ್ದೀವಿ. ಯಾಕೆ ಇದು ಉದಾಹರಣೆ ಕೊಡ್ತಾ ಇದ್ದೀನಿ ಅಂತಂದ್ರೆ, ಪರ್ ಹೆಕ್ಟರ್ ನಾವು ಕಂಪೇರ್ ಮಾಡಿ ನೋಡಿದಾಗ ಚೈನಾ ಸುಮಾರು 7 ton ಒಂದು ಹೆಕ್ಟ್ರಿಗೆ ಪ್ರೊಡ್ಯೂಸ್ ಮಾಡುತ್ತೆ. ನಮ್ಮ ಭಾರತ ದೇಶ ಸುಮಾರು 3.5 ton ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಅದೇ ಆಗಿ ಇಂಡೋನೇಷ್ಯಾ ಸುಮಾರು 5 ton ಪ್ರೊಡ್ಯೂಸ್ ಮಾಡ್ತದೆ. ಇದಕ್ಕೆ ಹೆಚ್ಚಿನ ಸಂಶೋಧನೆ ಒತ್ತನ ಆಗಬೇಕು. ನಮ್ಮ ರೈತರು ಪ್ರೊಡಕ್ಷನ್ ನ ಜಾಸ್ತಿ ಆಗ್ತಕ್ಕಂಥದ್ದು ಕೇಂದ್ರ ಸರ್ಕಾರಗಳು ರಾಜ್ಯ ಸರ್ಕಾರಗಳು ಸಹಪಾಠಿಯಾಗಿ ಇದ್ರ ಬಗ್ಗೆ ಸಂಶೋಧನೆ ಆಗಿ ಇನ್ನ ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು ಕೆಲಸ ಆಗ್ಬೇಕಂತ ಹೇಳಿ ತಮ್ಮ ಮುಖಾಂತರ ಮನವಿಯನ್ನು ಮಾಡ್ಕೊಳ್ಳಿಕ್ಕೆ ಇಚ್ಛೆ ಬಯಸ್ತೇನೆ. ಯಾಕಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ರೈತರ ಅಭಿಮಾನವಾಗಿ ಅವರು ಮಾತನಾಡಿದ್ದು ನಿಜಕ್ಕೂ ಅದು ಶ್ಲಾಘನೀಯ. ಹೌದು. ಆಮೇಲೆ ರೈತ ಮಹಿಳೆಯರು ಮತ್ತ ಈ ಶ್ರೇಷ್ಠ ರೈತ ಅಂತ ಹೇಳಿ ಏನ್ ಪ್ರಶಸ್ತಿ ಸ್ವೀಕರಿಸಿದ್ರಲ್ಲ, ಅವ್ರ ಮುಖದೊಳಗ ಎಷ್ಟು ಒಂದು ಹೆಮ್ಮೆಯ ಸಂತೃಪ್ತಿಯ ಭಾವ ಮೂಡಿತ್ತು ಅಂತ ಅನ್ಕೊಳ್ತಿದ್ವಿ ಕುಮಾರಣ್ಣ. ಬಹಳ ಖುಷಿಯಿಂದ ಬಂದಿದ್ರು ಅಂದ್ರ, ನಾವು ಮುಂಜಾನೆ ಸಂಜೆ ತನಕ ಹಗಲು ಇರಲು ಅನ್ಲಾರ್ದನ ನಾವು ಮಣ್ಣಿನೊಳಗ ಕೈ ಹಾಕಿ ಕೆಲಸ ಮಾಡಿ ಮುಖ ಮ್ಯಾಲೆತ್ತಿ ಮಳಿ ಯಾವಾಗ ಬರ್ತದಂತ ನೋಡ್ಕೋತ ಕಾಯ್ಕೋತಿರ್ತೀವಿ. ಅಂತೂ ನಮ್ಗೆ ಇಷ್ಟು ಕೆಲಸ ಮಾಡಿದ್ದಕ್ಕೆ ಎಲ್ಲೋ ಗುರುತಿಸಿದ್ರು ಅನ್ನೋ ಭಾವ ಅವ್ರ ಮುಖ. ಆನಂತರ ಮಾಯ, ಇನ್ನೊಂದು ವಿಶೇಷವಾಗಿ ಕೃಷಿ ಮೇಳದ 4ನೇ ದಿನ ಏನಿತ್ತಪ್ಪ ಅಂದ್ರೆ, ವಿಶೇಷ ತರಬೇತಿಗಳ ಸರಣಿಯಡಿ ಬೆಳಿಗ್ಗೆ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಜಾನುವಾರು ನಿರ್ವಹಣೆ ನವೀನ ತಂತ್ರಜ್ಞಾನಗಳು ಎಂಬ ತರಬೇತಿಯನ್ನ ಅವತ್ತು ಆಯೋಜಿಸಲಾಗಿತ್ತು. ಡಾಕ್ಟರ್ ಅನಿಲ್ ಕುಮಾರ್ ಜಿಕೆ ಅವರು ರಸಮೇವು ಮತ್ತು ಒಣ ಹಸಿರು ಮೇವಿನ ಉತ್ಪಾದನೆಯ ನಾವೀನ್ಯತೆಗಳು ಇದರ ಕುರಿತು ಅವರು ತಿಳಿಸಿಕೊಟ್ರು. ಡಾಕ್ಟರ್ ಜಯಶ್ರೀ ಪತ್ತಾರ್ ಅವರು ಎತ್ತರಿಸಿದ ಅಟ್ಟಣಿಗೆಯ ಕೊಟ್ಟಿಗೆ ಪದ್ಧತಿಯಲ್ಲಿ ಸಮಗ್ರ ಕುರಿ ಮೇಕೆ ಮತ್ತು ಕೋಳಿ ಸಾಕಾಣಿಕೆ ಇದರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ರು. ಡಾಕ್ಟರ್ ವೆಂಕಣ್ಣ ಬಳಗಾನೂರ್ ಅವರು ಪಶು ಸಂಗೋಪನೆಯಲ್ಲಿ ಸರ್ಕಾರದ ಸವಲತ್ತುಗಳ ಕುರಿತು ತಿಳಿಸಿಕೊಟ್ರು. ಡಾಕ್ಟರ್ ಮಹೇಶ್ ಕಡ್ಗಿ ಮೇವಿನ ಬೆಳೆಗಳು ಮತ್ತು ಜಾನುವಾರುಗಳಿಗೆ ಪೂರಕ ಆಹಾರವಾಗಿ ಅಜೋಲಾ ಎಂಬ ವಿಷಯದ ಕುರಿತು ಮಾತನಾಡಿದರು. ಇವೆಲ್ಲ ಕಾರ್ಯಕ್ರಮಗಳು ರೈತರಿಗೆ ಉಪಯುಕ್ತವಾಗಿದ್ದು ಅಂತಂದು ನಾವು ಹೇಳಬೇಕು. 4 ದಿನದೊಳಗ ಎಷ್ಟು ಬೇಕಾದಷ್ಟು ಮಾಹಿತಿಯ ಮಹಾಪೂರ ಹರಿದು ಬಂತು. ಅಷ್ಟೇ ಅಲ್ಲ, ಬೇರೆ ಬೇರೆ ಊರಿಂದ ಬಂದಂತಹ ರೈತರು ಅವರದ ಅಂದ್ರು, ನಾವ್ ಇಲ್ಲಿ ಬಂದದಕ್ಕೂ ಸಾರ್ಥಕ ಆಯ್ತು. ಇಷ್ಟೆಲ್ಲ ಮಾಹಿತಿ ನಾವು ದಿನನಿತ್ಯದ ಬದುಕಿನೊಳಗ ಮಣ್ಣು ಹಿಡಿದು ಬೀಜ ಹಿಡಿದು ಕೃಷಿ ಮಾಡೋರು ನಾವು, ನಮಗೆ ಎಷ್ಟು ಮಾಹಿತಿ ಕೊಟ್ಟರು ಕಡಿಮೆನೇ ಅದ. ನಮ್ಮ ಜೀವನಕ್ಕ ನಮ್ಮ ಬದುಕಿಗೆ ಇದು ಬಹಳ ಉಪಯೋಗ ಆಗ್ತದ ಅನ್ನೋ ಸಂತೋಷದಿಂದ 4 ದಿನ ಕೃಷಿ ಮೇಳದೊಳಗ ಭಾಗವಹಿಸಿ ತಮ್ಮ ತಮ್ಮ ಊರಿಗೆ ಹೋದ್ರು ನೋಡ್ ಕುಮಾರಣ್ಣ. ಹಾ, ಕರೆಕ್ಟ್ ಹೋದ್ರು. ಆದ್ರೆ 4ನೇ ದಿನ ಮಧ್ಯಾಹ್ನದಲ್ಲಿ ಇನ್ನೂ ಒಂದು ವಿಶೇಷತೆ ಇತ್ತು. ಅದೇನಪ್ಪ ಅಂದ್ರೆ, ಈ ಹೈಟೆಕ್ ತೋಟಗಾರಿಕಾ ತಂತ್ರಜ್ಞಾನಗಳ ಎಂಬ ವಿಷಯದ ಮೇಲೆ ಡಾಕ್ಟರ್ ಎಂ ಎಸ್ ಬಿರಾದವರವರು ಈ ಕುರಿತು ಮಾತನಾಡಿದರು ಮತ್ತು ಮಾಹಿತಿಯನ್ನು ನೀಡಿದರು. ರೈತರಿಗೆ ಜಾಗತೀಕರಣ ಮತ್ತು ಆರ್ಥಿಕ ಉದಾರೀಕರಣ ಮತ್ತು ಖಾಸಗೀಕರಣದ ಪ್ರಭಾವದಿಂದ ತೋಟಗಾರಿಕೆಗೆ ವಿಫಲ ಅವಕಾಶಗಳದವ. ಆಧುನಿಕ ತೋಟಗಾರಿಕೆಗೆ ಹೆಚ್ಚಿನ ಬೇಡಿಕೆ ಅದ. ತೋಟಗಾರಿಕೆಯಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ವಿಧಾನಗಳಾದ ಹನಿ ನೀರಾವರಿ, ಮಲ್ಚಿಂಗ್, ಏರ್ಮಡಿ, ಪೆಂಡಾಲ ಬೇಸಾಯ, ಸಸಿ ಕಟ್ಟುವಿಕೆ, ಅಧಿಕ ಸಾಂದ್ರತೆ, ಸಮಗ್ರ ಬೆಳೆ ನಿರ್ವಹಣೆ, ಕೊಯ್ಲೋತ್ತರ ತಂತ್ರಜ್ಞಾನ, ಯಾಂತ್ರೀಕರಣ, ಹೈಡ್ರೋಫೋನಿಕ್ಸ್ ಮತ್ತು ಏರೋಫೋನಿಕ್ಸ್ ತಂತ್ರಜ್ಞಾನಗಳ ಬಗ್ಗೆ ವಿಶೇಷ ಮಾಹಿತಿಯನ್ನು ನೀಡಿದ್ರು. ಇದಂತೂ ಬಹಳ ಮೆಚ್ಚುವಂಥದ್ದು. ಮತ್ತು ರೈತರು ಸಾಮಾನ್ಯವಾಗಿ ಹವಾಮಾನ ಮತ್ತು ಮಾರುಕಟ್ಟೆ ವೈಪರೀತ್ಯದಿಂದ ಸಂಕಷ್ಟಕ್ಕೊಳಗಾಗ್ತಾರೆ. ಇದಕ್ಕೆ ಪೂರಕವಾಗಿ ಕೃಷಿಯಲ್ಲಿ ಕಂಡುಬರುವ ಕೀಟಗಳ ಮತ್ತು ರೋಗಗಳು ಸಹ ಹೆಚ್ಚಿನ ಆರ್ಥಿಕ ತೊಂದರೆ ಮಾಡ್ತವೆ. ಇದಕ್ಕೆ ಪರಿಹಾರವಾಗಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯವು IIT ಧಾರವಾಡ, ಅಟಾರಿ ಬೆಂಗಳೂರು ಮತ್ತು TNAU ಕೊಯಮತ್ತೂರು ಅವರ ಸಹಯೋಗದೊಂದಿಗೆ ಹವಾಮಾನ ಮತ್ತು ಮಾರುಕಟ್ಟೆ ಆಧಾರಿತ ಕೃಷಿ ಎಕ್ಸ್ಪರ್ಟ್ ಸಿಸ್ಟಮ್ ಕೃಷಿ ದಾರಿಯನ್ನ ಅಭಿವೃದ್ಧಿಗೊಳಿಸಿದ್ದು, ಇದನ್ನ ಕೃಷಿ ಮೇಳದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಲೋಕಾರ್ಪಣೆಗೊಳಿಸಿದ್ರು. ಹೌದು, ಅಂತೂ ನೋಡು, 4 ದಿನದೊಳಗೆ ನಡೆದಂತಹ ಅನೇಕ ಕೆಲಸಗಳು ನಮ್ಮ ರೈತರ ಬದುಕಿಗೆ ಬಹಳಷ್ಟು ಹತ್ತಿರ ಇದ್ದಿದ್ದು. ಆಮೇಲೆ ರೈತರ ಬದುಕು ಸುಸ್ಥಿರ ಅಭಿವೃದ್ಧಿಯನ್ನ ಕಾಣಬೇಕು ಅನ್ನುವಂಥದ್ದು, ಒಂದ ತೋಟಗಾರಿಕೆನ, ಕೃಷಿನ, ಹೈನುಗಾರಿಕೆನ, ಆಮೇಲೆ ಮೀನು ಸಾಕಾಣಿಕೆ ಆಗಿರಬಹುದು, ಆಮೇಲೆ ಕುರಿ ಸಾಕಾಣಿಕೆ, ಈ ಎಲ್ಲ ವಿಷಯಗಳ ಬಗ್ಗೆ ಸಮಗ್ರವಾದ ಮಾಹಿತಿ ಕೃಷಿ ಮೇಳದೊಳಗೆ ಸಿಕ್ತು. ನೋಡು, ಒಟ್ಟಾರೆಯಾಗಿ ರೈತರಿಂದ ರೈತರಿಗಾಗಿ ಹಾಗೂ ಕೃಷಿ ಮೇಳದ ಸಮಾರೋಪ ಸಮಾರಂಭ ವಿಜೃಂಭಣೆಯಿಂದ ನಡೆಯಿತು. ಅಷ್ಟೇ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸಿದ್ರು. ರಾಜ್ಯದಾದ್ಯಂತ ಬಂದಂತಹ ರೈತರು, ಹೊರ ರಾಜ್ಯದಿಂದ ಬಂದಂತಹ ರೈತರು, ನಮ್ಮ ಸುತ್ತಮುತ್ತಲಿನ ರೈತರು ಆ ಸಂಭ್ರಮದಲ್ಲಿ ಸಂಭ್ರಮಿಸಿ ಕುಣಿದಾಡಿ ಕುಪ್ಪಳಿಸಿ ಹೋದ್ರು. ನೋಡು, ಮತ್ತೆ ಮುಂದಿನ ವರ್ಷ ಯಾವಾಗ ಕೃಷಿ ಮೇಳ ಬರ್ತದೋ ಅಂತ ಕೃಷಿ ಮೇಳದ ನೆನಪುಗಳನ್ನ, ಅಲ್ಲಿ ಸವಿದಂತಹ ಎಲ್ಲ ಒಳ್ಳೊಳ್ಳೆ ವಿಷಯಗಳನ್ನ ಮೆಲುಕು ಹಾಕೋತ ಮುಂದಿನ ಕೃಷಿ ಮೇಳ ಲಘೂನೆ ಬರ್ಲಿ ಅನ್ಕೋತ ಎಲ್ಲಾರು ತಮ್ಮ ತಮ್ಮ ಊರಿಗೆ ಹೋದ್ರು. ನೋಡು ಕುಮಾರಣ್ಣ, ಹೌದು ಹೌದು ಹೌದು, ಯಾಕಂದ್ರ ಕೃಷಿ ಮೇಳ ಅಂದ್ರ ಇದ ನೋಡು, ಕೃಷಿ ಮೇಳ ಅಂದ್ರ ಧಾರವಾಡದ ವಿಶ್ವವಿದ್ಯಾಲಯದಲ್ಲಿ ನಡೆತಕ್ಕಂತ ಕೃಷಿ ಮೇಳನ ಕೃಷಿ ಮೇಳ. ಹೌದು ಹೌದು ಕುಮಾರಣ್ಣ, ಈಗ ಎಲ್ಲಾ ರೈತರು ಬಂದು ಈ ಕೃಷಿ ಮೇಳದೊಳಗ್ ಭಾಗವಹಿಸಿದ್ರ ಈ ಕೆಲವರಿಗೆ ಬರ್ಲಿಕ್ಕೆ ಆಗಿಲ್ಲ ಏನಪ್ಪ, ಆಕಾಶವಾಣಿ ಧಾರವಾಡ ಕೇಂದ್ರದವರು ನೇರ ಪ್ರಸಾರದ ಕಾರ್ಯಕ್ರಮಗಳನ್ನ 3 ದಿನ ನಾವು ನೇರ ಪ್ರಸಾರ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದ್ವಿ. ಎಲ್ರಿಗೂ ಅವತ್ತು ಏನೇನ ಅವತ್ತಿಂದ ಅವತ್ತ ವರದಿಯನ್ನು ಕೊಟ್ಟವಿ. ಹೌದು, ಅವ್ರಿಗೆ ಕಣ್ಣಿಗೆ ಕಟ್ಟು ಹೋಗ ಕೃಷಿ ಮೇಳದೊಳಗೆ ಏನ್ ನಡೆದದ, ಏನೆಲ್ಲಾ ಅದ, ಎಷ್ಟು ಜನ ಬಂದಾರ, ಅವು ಯಾವ ರೀತಿಯ ಮಾಹಿತಿ ಕೊಡ್ಲಿಕ್ಕತ್ತಾರ, ಜನರ ಸ್ಪಂದನೆ ಹೆಂಗದ, ಎಲ್ಲದರ ಬಗ್ಗೆ ವಿವರವಾದ ಮಾಹಿತಿಯನ್ನ ಕೊಟ್ವಿ. ಜೊತೆಗೆ ಅಲ್ಲಿ ನಡೆದಂತಹ ಕಾರ್ಯಕ್ರಮಗಳು, ಮಾನ್ಯ ರಾಜ್ಯಪಾಲರು, ಮಾನ್ಯ ಮುಖ್ಯಮಂತ್ರಿಗಳು ಭಾಗವಹಿಸಿದಂತಹ ಕಾರ್ಯಕ್ರಮಗಳ ವರದಿಯನ್ನು ಕೂಡ ನಾವು ಪ್ರಸಾರ ಮಾಡಿದ್ವಿ. ಹೌದು, ಆ ನಂತರದಲ್ಲಿ ಈ 2025 ಕೃಷಿ ಮೇಳದ ಸಂಭ್ರಮದಲ್ಲಿ ಆಕಾಶವಾಣಿ ಇತ್ತು ಅನ್ನೋದು ಬಹಳ ಮುಖ್ಯದ ನೋಡಿ. ಮತ್ತ ನಾವೆಲ್ಲ ಸಂಭ್ರಮದಿಂದ ಅದರೊಳಗ ಪಾಲ್ಗೊಂಡ್ವಿ, ಅದರ ಜೊತೆ ನಮ್ಮ ಶ್ರೋತೃಗಳನ್ನು ಸೇರಿಸಿಕೊಂಡು ಅವರಿಗೆ ಆ ಸಂಭ್ರಮವನ್ನ ಹಂಚಿಕೊಂಡ್ವಿ. ಹೌದು ಹೌದು, ನೇಗಿಲ ಹಿಡಿದು ರೈತನು ಬಂದನು, ಇವನಿಂದಲೇ ದೇಶ ಕೋಶವು, ಕಾಯಕವೇ ಕೈಲಾಸ ಎಂದನು, ಹಗಲಿರುಳು ಶ್ರಮಿಸುತ್ತ ನಿಂತನು. ಇದುವರೆಗೆ ಇದೇ ತಿಂಗಳು 13-16 ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಡೆದ ಕೃಷಿ ಮೇಳ 2025 ಸಂಭ್ರಮದಲ್ಲಿ ಆಕಾಶವಾಣಿ ಕೇಳಿದಿರಿ. ಪ್ರಸ್ತುತಿ ಕುಮಾರ್ ಅಗಡಿ ಹಾಗೂ ಮಾಯಾ ರಾಮನ್. ಪ್ರತಿಫಲ ಕೊಡುವನು ಅವನೆಂದೆಂದು ನಡೆ ಮುಂದೆ. ನೀಲ ಹಿಡಿಯುತ್ತ ನಡೆ ಮುಂದು ಧರ್ಮವೇ ನಿಲ್ಲೋದು ಎಂದೆಂದು ಬೇಗಿಲ ಹಿಡಿಯುತ್ತ ನಡೆ ಮುಂದು ಧರ್ಮವೇ ನಿಲ್ಲೋದು ಎಂದೆಂದು ರೈತನೆ ದೈವ ನಮಗೆಂದೆಂದು ಇವ ರೈತನು ದೇಶಕ್ಕೆ ಅನ್ನದಾತನು ಇವ ರೈತನು ದೇಶಕ್ಕೆ ಅನ್ನದಾತನು ಕಷ್ಟವೋ ಸುಖವೋ ದುಡಿಯೋನು ಸೋಲೋ ಗೆಲುವು ನಡೆಯೋನು ಏನೇ ಆಗಲಿ ಅಣ್ಣ ಇಡೀ ಜಗತ್ತಿಗೆ ರೈತ ಆದ್ರೆ ಏನು ಅಂತ ತೋರಿಸ್ಕೊಟ್ಟ ಅವನು ನೀಲ ಒಡೆಯ ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ, ವಾವ್ ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನೀವು ಮಿಸ್ಟರ್ ಡಿಪೆಂಡೆಬಲ್, ನೀವೇ ಹೇಳಿ ಬೆಸ್ಟ್ ಇಂಜಿನ್ ಆಯಿಲ್. ನನ್ನ ಗಾಡಿಗೆ ಬರೀ ಮ್ಯಾಕ್ ಲೂಬ್ರಿಕೆಂಟ್ಸ್ ಆಗಿದೆ ಮಿಸ್ಟರ್ ಡಿಪೆಂಡೆಬಲ್. ಮ್ಯಾಕ್ ಲೂಬ್ರಿಕೆಂಟ್ಸ್, ನಿಮ್ಮ ಗಾಡಿಯ ಮಿಸ್ಟರ್ ಡಿಪೆಂಡೆಬಲ್. ಒಂದ ಚೂರಿಯ ನಚೆ ಒಂದಿಸಿ ಬೆಂಡ ಕೊರದಾರ ಸೋನ್ನೇರೆ ಸೋಬಾನವನ್ನೇರೆ. ಕಲಗಡಿಗೆ ತಾಲೂಕು ಹಿರಿಯವನಹಳ್ಳಿಯ ಬಸವ ಕಲಪ ಉಳ್ಳಾಗಡ್ಡಿ ಹಾಗೂ ಬೆಳೆದವರಿಂದ ಸಂಪ್ರದಾಯದ ಪದಗಳನ್ನು ಕೇಳುತ್ತಿರುವಿರಿ. ಈಗ ಸಿಂಗು ಮ್ಯಾಲ ರುಡಿಗೆ ಶರಣರ ಬರದಾರ ಸೋನ್ನೇರೆ ಸೋಬಾನವನ್ನೇರೆ ಸೋನ್ನೇರೆ ಸೋಬಾನವನ್ನೇರೆ. ತಂದಿ ಮಕ್ಕಳ ಕೂಡಿ ಒಂದ ಚೂರಿಯ ನಚೆ ಹೊಂದಿಸಿ ಬೆಂಡ ಕೊರದಾರ ಸೋನ್ನೇರೆ ಸೋಬಾನವನ್ನೇರೆ ಸೋನ್ನೇರೆ ಸೋಬಾನವನ್ನೇರೆ. ಹೊಂದಿಸಿ ನೀ ಬೆಂಡ ಕೊರದರ ದಂಡಿ ಮ್ಯಾಲ ರೂಢಿಗೆ ಶರಣರ ಬರದಾರ ಸೋನ್ನೇರೆ ಸೋಬಾನವನ್ನೇರೆ ಶಡಿ ಮಳಿ ಬಂದ ಬಾಸಿಂಗ ಚಿಗತ ವನವಾದೆ ಸೋನ್ನೇರೆ ಸೋಬಾನವನ್ನೇರೆ ಸೋನ್ನೇರೆ ಸೋಬಾನವನ್ನೇರೆ. ಬಾಸಿಂಗ ನೀ ಚಿಗತ ವನವಾದೆ ನನ ಹನ್ನಳ್ಳೆ ಹಿರಿಯರ ಕುಂಡ್ರಾಕ ನೇರಳಾಗೆ ಸೋನ್ನೇರೆ ಸೋಬಾನವನ್ನೇರೆ ಸೋನ್ನೇರೆ ಸೋಬಾನವನ್ನೇರೆ. ತಂದಿ ಮಕ್ಕಳ ಕೂಡಿ ಒಂದ ಚೂರಿಯ ನಚೆ ಹೊಂದಿಸಿ ಬೆಂಡ ಕೊರದಾರ ಸೋನ್ನೇರೆ ಸೋಬಾನವನ್ನೇರೆ ಸೋನ್ನೇರೆ ಸೋಬಾನವನ್ನೇರೆ. ಬಾಸಿಂಗ ತರುವಾಗ ಸುಸಾಡಿ ಮಳಿ ಬಂದ ಬಾಸಿಂಗ ಚಿಗತ ವನವಾಗೆ ಸೋನ್ನೇರೆ ಸೋಬಾನವನ್ನೇರೆ ಸೋನ್ನೇರೆ ಸೋಬಾನವನ್ನೇರೆ. ಬಾಸಿಂಗ ನೀ ಚಿಗತ ವನವಾದೆ ನನ ಹನ್ನಳ್ಳೆ ಹಿರಿಯರ ಕುಂಡ್ರಾಕ ನೇರಳಾಗೆ ಸೋನ್ನೇರೆ ಸೋಬಾನವನ್ನೇರೆ ಸೋನ್ನೇರೆ ಸೋಬಾನವನ್ನೇರೆ. ಬಳಿಯ ವನದಾಗ ಬಾಸಿಂಗ ಹೆಣ್ಣಿರಣ್ಣ ತಂಡಲಕ ಬೆಂಡ ಬೀಗಿರಣ್ಣ ಸೋನ್ನೇರೆ ಸೋಬಾನವನ್ನೇರೆ ಸೋನ್ನೇರೆ ಸೋಬಾನವನ್ನೇರೆ. ನಿಂಬಿಯ ವನದಾಗ ದಂಡಿಯ ಎಣಿರಣ್ಣ ತೊಂಡಲಕ ಬೆಂಡ ಬೀಗಿರಣ್ಣ ಸೋನ್ನೇರೆ ಸೋಬಾನವನ್ನೇರೆ ಸೋನ್ನೇರೆ ಸೋಬಾನವನ್ನೇರೆ. ಸೋವಣ್ಣ ಸೋನ್ನೀರೆ ಸೋವಾನವನ್ನೀರೆ ಸೋವನ್ನೀರೆ ಸೋವಾನವನ್ನೀರೆ ದೇವರ ನೀ ಚೆನ್ನ ಬಸವಣ್ಣ ಸೊಗಲದ ಸ್ವಾಮಿ ಮಾಡನ ಮಾದವಿಯ ಸೋನ್ನೀರೆ ಸೋವಾನವನ್ನೀರೆ ತರುವಾಗ ಸುಸಾಡಿ ಮಳಿ ಬಂದ ಬಾಸಿಂಗ ಚಿಗತವನವಾಗೆ ಸೋನ್ನೀರೆ ಸೋಬಾನವನ್ನೀರೆ ಸೋವನ್ನೀರೆ ಸೋಬಾನವನ್ನೀರೆ. ಕಲಘಟಗಿ ತಾಲೂಕು ಹಿರೇಹೊನ್ನಳ್ಳಿಯ ಬಸವ ಕಲ್ಲಪ್ಪ ಉಳ್ಳಾಗಡ್ಡಿ ಹಾಗೂ ಮೇಳದವರಿಂದ ಸಂಪ್ರದಾಯದ ಪದಗಳನ್ನು ಕೇಳುತ್ತಿರುವಿರಿ. ಕರಿಯ ಕಂಬಳಿನ ಕೇ ಮುರದ ಗದ್ದಿಗಿನ ಕೇ ಇಲ್ಲಾರಡರೆ ಶಿವಪಗಡೆ ರಾಮ ರಾಮ ಶ್ರೀ ರಾಮದೇವ ಪಾಂಡವರು ಸೋತರಲ್ಲ ಪಾಂಡವರು ಸೋತರಲ್ಲ ಯಾರಡರ ಶಿವಪಗಡರ ಗುಣರಾಯ ಸೋತೆ ಹೊಲ ಮನೆ ಸೋತೆ ಮನೆಯನ್ನು ಮಾಡದಿಯ ಮೊದಲಿಗೆ ಸೋತೆ ರಾಮ ರಾಮ ಶ್ರೀ